ಅಲ್ಲ ಭತ್ತದಲ್ಲೇ ಸಂಚಿ ಮಸಾಪ್ ಕಜ್ಜಿ ರೀತಿ ಬಂದ್ಬಿಡ್ತೆ ಭತ್ತದಲ್ಲಿ ಅಂಕ ಯಾವ ರೀತಿ ಊದು ಭತ್ತ ಅಂತ. ನೀವು ಊದು ಭತ್ತ ಊದು ಭತ್ತ ನಿಮ್ಮ ಭಾಗದಲ್ಲಿ ಮೈಸೂರು ಭಾಗದಲ್ಲಿ ಊದು ಭತ್ತ ರೋಗ ಬರುವಂತ ಪ್ರಮೇಯ ಬಹಳ ಕಡಿಮೆ. ಊದು ಭತ್ತಿ ರೋಗ ಅದು ಸಾಧಾರಣವಾಗಿ ಬೀಜದಿಂದ ಬರುವಂತ ರೋಗ ಆಗಿರೋದ್ರಿಂದ ನೀವು ಬೀಜೋಪಚಾರ ಔಷಧಿಯನ್ನ ಮಾಡ್ಬೇಕಾಗ್ತದೆ. ಮೊದಲನೇದಾಗಿ ಬೀಜೋಪಚಾರ ಔಷಧಿಯನ್ನ ಬೀಜ ತಗೊಂಡು ಹೋಗುವಾಗ್ಲೇನೆ ನಮ್ಮ ಬೀಜಕ್ಕೆ ಏನು ಔಷಧಿ ಬೇಕಾಗ್ತದೆ ಅದನ್ನ ಒಂದು ಪಾಕೆಟ್ ಅಲ್ಲಿ ಇಟ್ಟಿರ್ತಾರೆ, ಅದನ್ನ ಸಿಂಪರಣೆ ಮಾಡಿ ಬೀಜೋಪಚಾರವನ್ನು ಮಾಡಿ ನೀವು ಸಸಿ ಮಾಡಿ ತಯಾರು ಮಾಡ್ಕೊಳ್ಬೇಕು. ಅರ್ಥ ಆಯ್ತಾ? ಅದು ಮೀರಿನೂ ಕೂಡ ನಿಮ್ಗೆ ರೋಗ ಬಂದಿತ್ತು ಅಂತಂದ್ರೆ ಕಡ್ಡಾಯವಾಗಿ ರೈತ ಸಂಪರ್ಕ ಕೇಂದ್ರ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ರೋಗ ನಾಶಕಗಳನ್ನ ಪಡ್ಕೊಳ್ಬೇಕಾಗ್ತದೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ, ಕೃಷಿ ರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ, ಹೆಸರು ಹೇಳಿ, ಎಲ್ಲಿಂದ? ನಾವು ಇಲ್ಲಿ ರಾಯಬಾಗದಿಂದ ಭೀಮರಾವ್ ಕೊಕ್ಕಟ್ಟೆ ಮಾತಾಡಿದ್ರಿ. ಕೇಳಿ ಭೀಮರಾವ್ ಅವ್ರೆ, ನಮ್ದು 7-8 ತಿಂಗಳ ಕಬ್ಬು ಐತ್ರಿ, ಡೊಣ್ಣಿ ಹುಳ ಹಚ್ಚಿದ್ರಿ. ಹ್ಞೂನ್ರಿ, ಅದಕ್ಕೆ ಏನ ಮಾಡ್ಬೇಕ್ರಿ? ಕಬ್ಬು ಹೇಳಿ. ಕಬ್ಬು ಕಬ್ಬಿನಲ್ಲೂ ಕೂಡ ಬಹಳ ಮುಖ್ಯವಾಗಿ ಈ ಸಾಕಷ್ಟು ಪ್ರದೇಶದಲ್ಲಿ ಇವತ್ತು ನಮ್ಮ ಕಬ್ಬು ಬೆಳೆ ಇದೆ. ವಿಶೇಷವಾಗಿ ಸುಳಿ ಕೊರಕ ಮತ್ತು ಆದಿ ಸುಳಿ ಕೊರೆಯುವ ಹುಳು, ಬೆಣ್ಣೆ ಹುಳು, ಬಿಳಿ ಹುಳು, ಬಿಳಿ ಉಣ್ಣೆ ಹುಳು, ಹಾಗೆ ಗೊಣ್ಣೆ ಹುಳುಗಳು ಪ್ರಮುಖವಾಗಿ ಕಂಡು ಬರ್ತವೆ. ಗೊಣ್ಣೆ ಹುಳು ಕಂಡು ಬಂದಂತ ಸಂದರ್ಭ ನಿಮ್ಗೆ ಗೊಣ್ಣೆ ಹುಳು ಅನ್ನೋದನ್ನ ಫಸ್ಟ್ ಮೊದಲನೇದು ಖಾತ್ರಿ ಪಡಿಸ್ಕೊಳ್ಬೇಕಾಗುತ್ತೆ. ಕೊಂಡು ರೈತ ಸಂಪರ್ಕ ಕೇಂದ್ರದ ಮೂಲಕ ಕ್ಲೋರೋಪೈರಿಪಾಸ್ ಅನ್ನುವಂಥ ಔಷಧಿ ಸಾಧಾರಣವಾಗಿ ಲಭ್ಯ ಇರ್ತದೆ, ಶೇಖರಣೆ ಮಾಡಿರ್ತಾರೆ. ನೀವು ರೈತ ಸಂಪರ್ಕ ಮೂಲಕ ಹೋಗಿ ಲಭ್ಯ ಇರ್ತಕ್ಕಂಥ ಔಷಧಿಗಳನ್ನು ಪಡ್ಕೊಂಡು ನೀವು ಸಿಂಪರಣೆ ಮಾಡ್ಬೋದು. ಡ್ರಂಚಿಂಗ್ ಮಾಡ್ಬೇಕಂತ ಹೇಳ್ತೀವಿ, ಗೊಣ್ಣೆ ಹುಳು ಇತ್ತು ಅಂತಂದರೆ ಮಣ್ಣಿಗೆ ವಿಶೇಷವಾಗಿ ಪ್ರತಿ ಕಬ್ಬಿದೆಯಲ್ಲ, ಕಬ್ಬಿನ ಬೇರು ಚೆನ್ನಾಗಿ ನೆನೆಯೋ ಹಾಗೆ ಕ್ಲೋರೋಪೈರಿಪಾಸ್ ಅನ್ನು ನೀವು ಬಳಕೆ ಮಾಡಬೇಕಾಗ್ತದೆ. ನೋಡಿ ನಮಸ್ಕಾರ ಸರ್. ನಮಸ್ತೆ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿ ರಂಗ. ನಮಸ್ತೆ. ನಮಸ್ಕಾರ, ಹೆಸರು ಹೇಳಿ ಸರ್, ಎಲ್ಲಿಂದ? ಸರ್, ನಾನು ಕುಂದಾನಗರಿ, ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮೂಲಕೂಡದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡ್ತಾರೆ. ಶಿವಲಿಂಗ ಅವರ ಕೇಳಿ ಪ್ರಶ್ನೆನ. ಅಂದ್ರೆ ಕೃಷಿಗೆ ಸಂಬಂಧಪಟ್ಟಂಗ ಕೇಳ್ಬೇಕಲ್ರಿ? ಹೌದು, ಸಸ್ಯ ಸಂರಕ್ಷಣೆ ಮತ್ತು ರಸಗೊಬ್ಬರ. ಇವತ್ತಿನ ವಿಷಯ ಏನ್ರಿ ಅಂದ್ರೆ ನಾನು ಸರಿಯಾಗಿ ಕೇಳಬೇಕಾಗಿದೆ ಅಂದ್ರೆ ಕರೆಂಟ್ ಇದ್ದಿದ್ದಿಲ್ಲ ಸರ್ ನಿನ್ನೆ ಮೊನ್ನೆ ಮಳೆ. ಹಿರೇಮಠ ಅವ್ರು ಬರ್ಕೊಳ್ರಿ, ರಸಗೊಬ್ಬರ ಮತ್ತು ಸಸ್ಯ ಸಂರಕ್ಷಣೆಗೆ ಸಂಬಂಧಪಟ್ಟಾಗೆ ಪ್ರಶ್ನೆ ಕೇಳ್ಬಹುದು. ಸರ್, ನಂದು ಒಂದು ಪ್ರಶ್ನೆ ಅಂದ್ರೆ ರಸಗೊಬ್ಬರ ಮಾಡ್ರಿ, ರಸಗೊಬ್ಬರ ಹಾಕಿ ಬೆಳೆದವ್ರ ಏನು ಆಯುರ್ವೇದಿಕವಾಗಿ ಈಗ ಕೆಲವೊಂದಿಷ್ಟು ಕಾಂಪೋಸ್ಟ್ ಗಳು ಬರ್ತಾ ಇವೆ ರೀ, ಅವನ್ ಹಾಕ್ಬೇಕು, ನಾನು ರಸಗೊಬ್ಬರಗಳು ಹಾಕ್ಲೇಬೇಕು ಅಂತ ನನ್ನ ಪ್ರಶ್ನೆ. ಶಿವಲಿಂಗಯ್ಯ ಅವರೇ, ಆಕ್ಚುಲಿ ಇವತ್ತು ಇವತ್ತು ಸಬ್ಜೆಕ್ಟ್ ಇದ್ದಿದ್ದು ಸಸ್ಯ ಸಂರಕ್ಷಣೆ, ಏನು ತೊಂದರೆ ಇಲ್ಲ, ತಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ. ಏನಂತಂದರೆ, ಸಿ ಕೃಷಿ ವಿಧಾನಗಳಲ್ಲಿ ನೀವು ಆಧುನಿಕ ಬೇಸಾಯ ಪದ್ಧತಿನೂ ಬಳಕೆ ಮಾಡಿದ್ರೆ ಅಲ್ಲಿ ರಸಗೊಬ್ಬರ, ಸಸ್ಯ ಸಂರಕ್ಷಣೆ ಎಲ್ಲವನ್ನೂ ಬಳಕೆ ಮಾಡಕ್ಕೆ ಬರ್ತದೆ. ನೀವು ಸಾವಯವ ಕೃಷಿ ಪದ್ಧತಿಯಿಂದ ನಾವು ಬೇಸಾಯ ಮಾಡ್ತೀವಿ ಅಂತಂದಾಗ ಸಾವಯವ ತತ್ವಗಳಲ್ಲೂ ಕೂಡ ಇವತ್ತು ಬೆಳೆ ಬೆಳೀಲಿಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ಪಡ್ಕೊಂಡು ನೀವು ಮಾಡಬಹುದಾಗಿರ್ತದೆ. ಮತ್ತೀಗ್ರಿ, ರಸಗೊಬ್ಬರ ಬದಲಲ್ಲಿ ಈ ಮಳ್ಳಿ ಟ್ರ್ಯಾಕ್ಟರಿ ಗೊಬ್ಬರ ಹಾಕ್ತಾರಲ್ರಿ, ಅದು ಅದೆಷ್ಟು ಭೂಮಿಗೆ ಒಳ್ಳೇದು ಅಂತ ನನ್ನ ಪ್ರಶ್ನೆ. ನಿಮಗೆ ಈ ರಸಗೊಬ್ಬರ ಮತ್ತು ಸಾವಯವ ಗೊಬ್ಬರಗಳ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೃಷಿ ರೈತ ಸಂಪರ್ಕ ಕೇಂದ್ರದ ಮೂಲಕ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಪಡ್ಕೊಳ್ಳಿ. ಇವತ್ತಿನ ಪ್ರಶ್ನೆ ಇರುವಂಥದ್ದು, ಸಾಕಷ್ಟು ಫೋನ್ಗಳು ಬರ್ತಾ ಇದ್ದಾವೆ, ಈ ಸಸ್ಯ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ, ರೋಗ ಮತ್ತು ಕೀಟಕ್ಕೆ ಸಂಬಂಧಪಟ್ಟಂಥ ಸಬ್ಜೆಕ್ಟನ್ನು ಇವತ್ತು ನಾವು ಮಾತಾಡ್ತಾ ಇದ್ದೇವೆ. ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ನಮಸ್ತೆ ಸರ್. ನಮಸ್ಕಾರ ಸರ್, ಹೆಸರು ಹೇಳಿ ಸರ್. ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕದ ಬಗ್ಗೆ ಪ್ರಶ್ನೆ ಕೇಳಿ ಸರ್. ಓಕೆ, ಅದೇ ಸರ್, ನಂಗೆ ಅದು ಸುಲಿ ಕೊಲೆ ರೋಗ ಬಂದು ತೆಂಗಿನ ಮರ ಸಾಯುವುದು ಏಕೆ ಸರ್ ಹೇಳ್ತಾರೆ, ಅದನ್ನು ತಡೆಗಟ್ಟುವುದು ಹೇಗೆ? ಸುಳಿ ಕೊಳೆ ರೋಗ ತೆಂಗಿನ ಮರಕ್ಕೆ ಬಂದಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ತಾವು ಹತ್ತಿರದ ತೋಟಗಾರಿಕಾ ಇಲಾಖಾ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಅದು ಸುಳಿ ಕೊಳೆ ರೋಗ ಯಾವ್ದಿಂದ ಬಂದಿದೆ ಅನ್ನೋದನ್ನ ಸರಿಯಾಗಿ ಗಮನಿಸಿ ಅರ್ಥ ಮಾಡಿಕೊಂಡು ಔಷಧಿಯನ್ನು ಸಿಂಪಡಣೆ ಮಾಡಬೇಕಾಗುತ್ತೆ. ಅದು ತುಂಬ ಅದು ವೈಜ್ಞಾನಿಕ ಪದ್ಧತಿನಲ್ಲಿ ಸುಳಿಗೆ ನೀವು ಬೋರ್ಡೋ ದ್ರಾವಣ ಅಥವಾ ಕ್ಲೋರೋಪೈ, ನಮ್ಮ COC ಅಂತ ಬರ್ತದಲ್ಲ, ಕಪರಾಕ್ಸಿಕ್ಲೋರೈಡ್, ಅದನ್ನು ಬಳಕೆ ಮಾಡ್ಬೋದು. ಅದನ್ನು ನಿಖರವಾಗಿ ನೀವು ಅರ್ಥ ಮಾಡಿಕೊಂಡೇ ಇದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಅದಕ್ಕೆ ಹಾಗಾಗಿ ತೋಟಗಾರಿಕಾ 2-3 ವಾರ ಸತ್ತು ಹೋಯ್ತು. ಅದು ಏನಂದ್ರೆ, ಅದು ನಾವು ಬಟ್ಟೆಗೆ ಹಾಕುವ ಹುಳಕಾಯಿ ಉಂಟಲ್ಲ, ಅದು ಹಾಕಿದ್ರೆ ತಡೆ ಆಗುತ್ತದೆ ಅಂತ ಹೇಳಿದ್ರು. ನಾವು ಅದು ಹಾಕಿದ್ದೇವೆ ಸರ್, ಅದು ಆದ್ರೂ ಸಹ ಅದು ಎಲ್ಲ ಮರ ಸತ್ತು ಹೋಯ್ತು. ಇಲ್ಲ, ನೀವು ಹಾಗೆ ಮಾಡಬೇಡ್ರಿ. ನಿಮ್ಮ ಹತ್ತಿರದ ತೋಟಗಾರಿಕಾ ಇಲಾಖಾ ಅಧಿಕಾರಿಗಳು ಅಥವಾ ವಿಜ್ಞಾನಿಗಳನ್ನ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಜ್ಞಾನಿಗಳಿರ್ತಾರೆ, ತೋಟಗಾರಿಕೆ ವಿಷಯಕ್ಕೆ ಸಂಬಂಧಪಟ್ಟ ತಜ್ಞರಿರ್ತಾರೆ, ಅವ್ರನ್ನ ಕರ್ಕೊಂಡೋಗಿ ನಿಮ್ಮ ತೋಟ ತೋರಿಸಿ ನಂತರ ನಿಮ್ಮ ಜಮೀನಿನ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋದು ಉತ್ತಮ ಅಂತ ನನ್ನ ಈ ಸಂದರ್ಭದಲ್ಲಿ ನಮಗೆ ನಾನು ಮೊನ್ನೆಯಲ್ಲಿ ನೀವು ಹೇಳಿದ್ದಕ್ಕೆ ನಾವು ನಮ್ಮ ಊರಿನ ತೋಟಗಾರಿಕೆದಕ್ಕೆ ಹೋಗಿದ್ದೆ ಅದು ಡೀಸೆಲ್ ಪಂಪ್ ತಗೊಳ್ಳಿಕ್ಕೆ ಮಾತಾಡ್ಲಿಕ್ಕೆ, ಅವರು ನನಗೇನು ಸಲಹೆನೇ ಕೊಡಲಿಲ್ಲ ಸರ್, ಅದು ನಿಮಗೆ ಆಗುದಿಲ್ಲ, ನೀವು ಕರೆಂಟ್ ವಿದ್ಯುತ್ ಶಕ್ತಿ ತಗೊಳ್ಳಿ ಅಂತ ಹೇಳಿದ್ರು. ನಮ್ಗೆ ಅದು ಎರಡು ವಯರ್ ಇದಿರುದು ಮನೆಯಲ್ಲಿ, ಇದು ಅದು ನಮಗೆ ಆಗ್ತದೆ, ಅದು ನಾನು ಹೋಗಿ ಹಿಂದೆನೆ ಬಂದೆ. ಅಲ್ಲ, ಗೊತ್ತಾಯ್ತು. ಇವತ್ತಿನ ಪ್ರಶ್ನೆ ಇರುವಂತದ್ದು ಕೃಷಿ ಇಲಾಖೆಯಲ್ಲಿ ಬರ್ತಕ್ಕಂಥ ಪ್ರಮುಖ ಬೆಳೆಗಳು ಅಂದ್ರೆ ಕೃಷಿ ಬೆಳೆಗಳ ಬಗ್ಗೆ ಕೇಳಿದ್ರು. ಮೊನ್ನೆ ನಾನು ನಿಮಗೆ ಡೀಸೆಲ್ ಪಂಪ್ ಬಗ್ಗೆ ಕೇಳಿದ್ದೆ, ಕೃಷಿ ಅಧಿಕಾರಿ ಬಗ್ಗೆ ಹತ್ರ ಹೋಗಿ ಅಂತ ಹೇಳಿದ್ರಿ. ನಾನು ಹೋದೆ ಅಲ್ಲಿ ಮರು ದಿವಸ, ಅವ್ರು ನನಗೆ ಏನೋ ಹೇಳಿ ಸಾಗ ಹಾಕಿದ್ರು. ನನಗೆ ಅವ್ರಿಗೆ ಡೀಸೆಲ್ ಪಂಪ್ ಅದು ನಿಮಗೆ ಅದು ಆಗುದಿಲ್ಲ, ಅದು ಕೈಯಲ್ಲಿ ಒತ್ತಬೇಕು, ನೀವು ಕರೆಂಟ್ ಇದ್ದು ಹಾಕಿ ಹಾಗೆ ಹೀಗೆ ಅಂತ ಹೇಳಿದ್ರು. ನಿಮ್ ನಂಬರ್ ಕೊಡಿ ಸರ್. ಸೂರ್ಯನ ಶಾಖದಿಂದ ಒಂದು ಪಂಪ್ ಬರ್ತದಲ್ಲ, ಅದು ಸಿಕ್ಕಿದ್ರು ಆಗಬಹುದಿತ್ತು ಸರ್. ಸೋಲಾರ್ ಸೋಲಾರ್ ಇದು ಅಂದ್ರೆ ನಮ್ಗೆ ಅದಂದ್ರೆ ಹೇಳಿದ್ದಲ್ಲ ಬಾವಿ, ನಮಗೆ ಅದು ಚಾರ್ಜಸ್ ಅಲ್ಲೇ ಇದು ಉಂಟು, ಅದು ನಮಗೆ ಅದು ಎರಡು ವೈರ್ ಕರೆಂಟ್ ಇರುದು ನಮ್ಮ ಹಳ್ಳಿಯಲ್ಲಿ ಇರುದಲ್ಲ, ಅದಕ್ಕೆ ನಮಗೆ ಅದಾದ್ರೂ ಸಿಕ್ಕಿದ್ರು ಆಗ್ತಿತ್ತು ಅಂತ. ಹಾಗೆ ನೀವು ತೋಟ ನಿಮ್ಮ ನಂಬರ್ ಕೊಟ್ರೆ ನಾವು ನಿಮ್ಮ ಪ್ರಶ್ನೆಯನ್ನ ತೋಟಗಾರಿಕಾ ಇಲಾಖೆಗೆ ವರ್ಗಾವಣೆ ಮಾಡಬಹುದು, ಪ್ರಯತ್ನ ಪಡಬಹುದು ನಾವು ಕೂಡ. ಕರೆಗಾಗಿ ಧನ್ಯವಾದ. ಇಲ್ಲ, ಕರೆ ಮಾಡಿದ್ಕೆ ಧನ್ಯವಾದಗಳು. ನಮ್ಗೆ ಗೊತ್ತಿಲ್ಲದ ವಿಷಯ ಮಾತಾಡಕ್ಕಾಗಲ್ಲ, ಕರೆ ಮಾಡಿದ್ಕೆ ಧನ್ಯವಾದಗಳು. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ ಬಗ್ಗೆ ಪ್ರಶ್ನೆಯನ್ನು ಕೇಳಿ. ಹಲೋ, ಹೆಸರು ಹೇಳಿ ಸರ್, ಎಲ್ಲಿಂದ? ಕೇಳಿ, ಮಾತಾಡಿ ಮಾತಾಡಿ. ನಾವು ಬಾಲಕೋಟ್ ಜಿಲ್ಲಾ ಬಿಳಿಗಿ ತಾಲೂಕ್ ಕಾಟ್ರಿಕಿಂದ ರೀ. ನಾವೊಂದು ನಾಲ್ಕು ಎಕರೆ ಗೋವಿಂದೋಳ ಹಾಕಿದ್ರಿ ಸರ್. ಗೋವಿಂದೋಳ ಹಾಕಿದ್ರಿ? ರೇಡಿಯೋ ಸೆಟ್ ದೂರ ಇಡಿ, ರೇಡಿಯೋ ದೂರ ಇಡ್ರಿ. ನಿಮ್ ಹೆಸರು ಹೇಳಿ. ಗುಂಡಪ್ಪ ಬೋದಂತ್ರಿ. ಹಾ, ಆಯ್ತು, ಪ್ರಶ್ನೆ ಕೇಳಿ. ರೇಡಿಯೋ ಸೆಟ್ ದೂರ ಇಟ್ರಿ. ದೂರ ಇಟ್ಟು ಬೇಡ್ರಿ, ಅದಕ್ಕೆ ಅದು ಕೆಂಪ ಸುಳಿ ಬೀಳಾಕತ್ರಿ, ಸುಳಿಗೆ ಕೆಂಪ ಗಟ್ಟೆ ಮಾತ್ರಿ. ಹ್ಮ್, ಹೇಳ್ತೀನಿ. ತಮ್ಮ ಕೊನೆಗೂ ರೇಡಿಯೋ ಸೆಟ್ ದೂರ ಇಡಕ್ ತಯಾರಿ ಇಲ್ಲ ನೀವು. ಆಗ್ಲಿ, ನಿಮ್ಮ ಪ್ರಶ್ನೆ ನಮ್ಗೆ ಅರ್ಥ ಆಗಿದೆ, ಉತ್ತರ ನಾವು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ವಿಶೇಷವಾಗಿ ತಾವು ದೂರ ಇಟ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಜೋಳಕ್ಕೆ ವಿಶೇಷವಾಗಿ ಕುಂಕುಮ ರೋಗ ಅಥವಾ ತುಕ್ಕು ರೋಗ ಅಂತ ಹೇಳಿ ಬಂದಿರಬಹುದು ನೀವು ಹೇಳುವಂತ ಒಂದು ಸಿಂಪ್ಟಮ್ಸ್ ಹೇಳಿದ್ರೆ. ಇದಕ್ಕೆ ಮೊದಲು ನೀವು ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು ಅಥವಾ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳನ್ನು ಸಂಪರ್ಕ ಮಾಡಿ ನಿಮ್ದು ಒಂದು ನೀವು ಹೋಗ್ಬೇಕಾದ್ರೆ ಅಲ್ಲಿಗೆ ಒಂದು ನಿಮ್ಮ ಸ್ಯಾಂಪಲ್ ತಗೊಂಡಿದ್ರು ಆಗುತ್ತೆ. ನೀವೇನು ರೈತನ ಅಧಿಕಾರಿಗಳನ್ನ ನಿಮ್ಮ ಜಮೀನಿಗೆ ಕರ್ಕ ಬರ್ಬೇಕಂತ ಇಲ್ಲ, ಅದನ್ನ ನೋಡಿದ್ರು ಕೂಡ ಗೊತ್ತಾಗ್ತದೆ. ಅದನ್ನು ನೋಡಿ ಅವರು ನಿಮ್ಗೆ ಏನು ಔಷಧಿ ಮಾಡ್ಬೋದು ಅಂತೇಳಿ ಶಿಫಾರಸು ಮಾಡ್ತಾರೆ, ಅದ್ರ ಪ್ರಕಾರ ನೀವು ಔಷಧಿನೇ ಸಿಂಪರಣೆ ಮಾಡಬಹುದಾಗಿರುತ್ತೆ. ಆಗ್ಬೋದಲ್ಲ? ಧನ್ಯವಾದಗಳು. ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಡಾಕ್ಟರ್ ಕೆಂಪೇಗೌಡ ಅವರು. ಈಗ ನಾವು ಏನು ಸೌಲಭ್ಯ ಸಿಗುತ್ತೆ ಈ ಒಂದು ಸಸ್ಯ ಚರ್ಚೆ ಮಾಡ್ತಾ ಇದ್ವಿ, ಮಾತಾಡ್ತಾ ಇದ್ವಿ, ಅವಶ್ಯಕತೆಗೆ ಅನುಗುಣವಾಗಿ ನಾನು ಹೇಳಿದೆ ಶೇಕಡ 50. ಹೆಸರೇಳಿ. ಹಲೋ, ಕೇಳಿ ಕೇಳಿ. ಹೆಸರೇಳಿ, ಎಲ್ಲಿಂದ? ನಮಸ್ತೆ ಸರ್. ನಮಸ್ಕಾರ ಸರ್, ನಾ ಶಿವಲಿಂಗ ಹಿರೇಮಠ ರಾಘವಹತ್ತಿನ್ರಿ ಸರ್, ಆ ಕಾಲ್ ಕಟ್ ಐತ್ರಿ. ಕಬ್ಬಿನ ಬೆಳೆ ರೀ ಈ ಸಲ ಅದು ಗನ್ ಹುಳ ಆದ್ರಿ ಸರ್. ಹಂಗ ಕಬ್ಬಿನ ಹುಳಿಗೆ ಗನ್ ಹುಳ ಆಗಬಾರ್ದು, ಹಂಗ ಏನಾದ್ರೂ ಮುಂಜಾಗ್ರತೆ ಕ್ರಮ ಇದ್ದಂಗೆ ಹೇಳಿ ಸರ್ ಪ್ಲೀಸ್. ಮುಂಜಾಗ್ರತೆ ಕ್ರಮ ಮಾಡ್ಬೇಕು ಅಂತಂದ್ರೆ, ನೀವು ನಾಟಿ ಮಾಡುವಂತ ಸಂದರ್ಭದಲ್ಲೇನೆ ಭೂಮಿ ನಿಮ್ಮ ಭೂ ಪ್ರದೇಶದಲ್ಲಿ ಏನಾದರೂ ಇಂಥರ ಗೊನ್ನೆ ಉಳಿದ ಕಾಟ ಜಾಸ್ತಿ ಇತ್ತು ಅಂತಂದರೆ ಪೂರ್ವಭಾವಿಯಾಗಿ ನೀವು ವಿಜ್ಞಾನಿಗಳನ್ನು ಸಂಪರ್ಕ ಮಾಡಿ ಏನು ಟ್ರೀಟ್ಮೆಂಟ್ ಮಾಡ್ಬೋದು ಅಂದರೆ ಡ್ರಂಚಿಂಗ್ ಮಾಡಬೇಕಾಗ್ತದೆ, ಇಡೀ ಜಮೀನಿಗೆ ಡ್ರಂಚಿಂಗ್ ಮಾಡಬೇಕಾಗುತ್ತೆ. ಅದನ್ನು ನಾವು ಸಾಧಾರಣವಾಗಿ ಹೆಚ್ಚು ಹಾನಿಕಾರಕ ಸಸ್ಯ ಸಂರಕ್ಷಣೆಗೆ ನಾವು ಹೆಚ್ಚು ರೆಕಮೆಂಡ್ ಮಾಡೋದಿಲ್ಲ. ಹಾಗಾಗಿ ನೀವು ಅಂತಹ ನಿರಂತರ ಪ್ರತಿ ವರ್ಷವೂ ಕೂಡ ನಿಮಗೆ ಗೊಂಡೆ ಒಳಗೆ ಬರುವಂಥ ಪ್ರದೇಶನೇ ಆಗಿತ್ತು ಅಂತಂದರೆ ಖಂಡಿತವಾಗ್ಲೂ ಕೂಡ ನೀವು ಇದರ ಬಗ್ಗೆ ಪರ್ಯಾಯ ಬೆಳೆ ಬಗ್ಗೆ ಏನಾದರೂ ಚಿಂತನೆ ಮಾಡಬೇಕಾಗುತ್ತೆ. ಹಾಗಿದ್ರೆ ಖಂಡಿತವಾಗ್ಲೂ ಕೂಡ ನೀವು ಕೃಷಿ ವಿಜ್ಞಾನಿಗಳನ್ನ ಅಥವಾ ಕೃಷಿ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಇರ್ತಕ್ಕಂಥ ಸಮಸ್ಯೆಗೆ ಪರಿಹಾರ ಅಂದ್ರೆ ಮುಂದಿನ ಬೆಳೆಗಳಿಗೆ ನಾ ಹೇಳ್ತೀನಿ ಕೇಳ್ರಿ, ಮುಂದಿನ ಬೆಳೆ ನೀವು ಬೆಳಿಬೇಕು ಅಂತಂದ್ರೆ ಅಲ್ಲಿ ನಿಜವಾಗ್ಲೂ ಅದು ಆ ಮಣ್ಣು ಸೂಕ್ತವಾಗಿ ಇದೆಯಾ ಕಬ್ಬನ ಬೆಳೆಗೆ ಇಲ್ವಾ ಅನ್ನೋದನ್ನ ಫಸ್ಟ್ ನಿರ್ಧಾರ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಹೇಳಿದ್ದು ವಿಜ್ಞಾನಿಗಳನ್ನ ಸಂಪರ್ಕ ಮಾಡಿ ಅವರ ರೆಕಮೆಂಡೇಶನ್ ಆಧಾರದ ಮೇಲೆ ನೀವು ಬೆಳೆಯನ್ನ ನಿರ್ವಹಣೆ ಮಾಡಬಹುದು. ಅಥವಾ ನೀವು ಕಬ್ಬೆ ಬೆಳಿಬೇಕು ಅಂತಂದ್ರೆ ಏನ್ ಮಾಡಬಹುದು ಅಂತ ಶಿಫಾರಸು ಮಾಡ್ತಾರೆ ಅವರು. ಅರ್ಥಾಯ್ತಾ? ಸೊ ಖಂಡಿತವಾಗ್ಲೂ ಕೂಡ ನೀವು ರೈತ ಸಂಪರ್ಕ ಕೇಂದ್ರದ, ಹೌದು ಈ ಸೀಸನ್ ವೇರಿಯೇಷನ್ ಆದಾಗ ಬರಬಹುದು, ಬರಬಾರ್ದು ಅಂತ ಇಲ್ಲ. ಆಮೇಲೆ ನಿರಂತರವಾಗಿ ಕಬ್ಬು ಬೆಳೆಯುವಂತ ಪ್ರದೇಶದಲ್ಲಿ ಇಂತಹ ಸಮಸ್ಯೆಗಳು ಬರ್ತವೆ. ಅದು ಯಾವುದೇ ಬೆಳೆ ಇರಬಹುದಾಗಿರ್ಲಿ, ಒಂದು ಬೆಳೆ ಒಂದು ಅದಕ್ಕೊಂದು ಅದಕ್ಕೆ ಏನ್ ಹೇಳ್ತೇನೆ ನಾವು, ಮೂರರಿಂದ ನಾಲ್ಕು ವರ್ಷ ಆದ್ಮೇಲೆ ಆಕ್ಚುಲಿ ಒಂದು ಬೆಳೆ ಬದಲಾವಣೆ ಮಾಡಬೇಕು. ಬೆಳೆ ಬದಲಾವಣೆ ಮಾಡ್ಲಿಲ್ಲ ಅಂತಂದ್ರೆ ಗ್ಯಾಪ್ ಕೊಟ್ರೆ ಬರಬಾರ್ದು. ಹಾಗೂ ಬರ್ತಾ ಇದೆ ಅಂತಂದ್ರೆ ನೀವು ಅಲ್ಲಿ ಮಣ್ಣಿನಲ್ಲಿ ನಿರಂತರವಾಗಿ ಕೀಟ ಜಾಸ್ತಿ ಉಲ್ಬಣ ಆಗಿದೆ ಅಂತ ಅರ್ಥ. ಅದಕ್ಕೆ ಸ್ವಲ್ಪ ಹೆಚ್ಚಿನ ಟ್ರೀಟ್ಮೆಂಟ್ ಬೇಕಾಗ್ತದೆ. ದಯವಿಟ್ಟು ವಿಜ್ಞಾನಿಗಳನ್ನ ಸಂಪರ್ಕ ಮಾಡಿ. ಹೌದು ಹೌದು, ಇಲ್ಲ ಅಂದ್ರೆ ತಾವು ಈ ಮಾಗಿ ಉಳುಮೆ ಮಾಡ್ತಾರಲ್ಲ ಆ ತರ ಎರಡನೇ ಸಾರಿ ಮಾಡಿ ನೋಡಿ, ಡೀಪ್ ಆಗಿ ಮಾಡಿ ನೋಡಿ ಅಲ್ಲ. ಬೇಸಿಗೆನಲ್ಲಿ ಮುಂಗಾರು ಹಂಗಾಮಿಗೆ ಪ್ರಾರಂಭದಲ್ಲೇ ಮಳೆ ಬರುತ್ತಲ್ಲ ಮುಂಗಾರು ಹಂಗಾಮ, ಅದಕ್ಕಿಂತ ಮೊದಲೇ ನೀವು ಡೀಪ್ ಫ್ಲೋ ಅಂತ ಹೇಳ್ತಾರೆ ಮಾಗಿ ಉಳುಮೆ ಮಾಡಬೇಕು. ಮಾಗಿ ಉಳುಮೆ ಮಾಡಿದಾಗ ಆ ಭೂಮಿ ಒಳಗೆ ಇರತಕ್ಕಂತ ಎಗ್ ಸಮೇತ ಅಂದ್ರೆ ಮೊಟ್ಟೆ ಸಮೇತ ಸೂರ್ಯನ ಶಾಖಕ್ಕೆ ಹೊರಗಡೆ ಬಂದು ಸಾಯ್ತಾರೆ. ಮಾಡಿದ್ರು ಬರ್ತಾ ಇದೆ ಅಂತ ಅಂದ್ರೆ ಟ್ರೀಟ್ಮೆಂಟ್ ಮಾಡ್ಬೇಕಾಗತ್ತೆ ಮಣ್ಣಿಗೆ. ಅದನ್ನ ಕಡ್ಡಾಯವಾಗಿ ವಿಜ್ಞಾನಿಗಳ ಒಂದು ಸೂಚನೆ ಮೇರೆಗೆ ನೀವು ಮಾಡೋದು ಒಳ್ಳೇದು. ಆಯ್ತಾ? ಕರಿಮಣಿಗೆ ಧನ್ಯವಾದಗಳು. ಓಕೆ, ಮುಂದಿನ ಕರೆ ನೋಡೋಣ. ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕ ಈ ಬಗ್ಗೆ ಪ್ರಶ್ನೆ ಎದುರು ಕೇಳಿ. ಹಲೋ. ಹಾಗೆ ನಾವು ಹೇಳ್ತಾ ಇದ್ವಿ ಈ ರೈತರಿಗೆ ಸೌಲಭ್ಯದ ಬಗ್ಗೆ. ಇನ್ನೊಮ್ಮೆ ಸಂಕ್ಷಿಪ್ತವಾಗಿ ಎಲ್ಲ ಬೆಳೆಗಳ ಬಗ್ಗೆನೂ ಏನೇನು ಸೌಲಭ್ಯ ಇದೆ ಅದನ್ನೇ ಹೇಳಿ ಕೆಂಪೇಗೌಡ ಅವರೇ. ಈಗ ಸಸ್ಯ ಸಂರಕ್ಷಣೆ ಮತ್ತು ಕೀಟನಾಶಕ ಯೋಜನೆಯಡಿ ವಿಶೇಷವಾಗಿ ಜೈವಿಕ ಕೀಟನಾಶಕಗಳು ಮತ್ತು ಜೈವಿಕ ನಿಯಂತ್ರಕಗಳನ್ನ ನಾವು ರೈತ ಸಂಪರ್ಕ ಕೇಂದ್ರದ ಮೂಲಕ ಸಹಾಯಧನದಲ್ಲಿ ವಿತರಣೆ ಮಾಡ್ತೇವೆ. ಹಾಗೆ ಬೀಜೋಪಚಾರ ಮತ್ತು ಸುರಕ್ಷಿತ ಕೀಟನಾಶಕ ಬಳಕೆ ಕುರಿತು ಪ್ರತಿ ರೈತ ಸಂಪರ್ಕ ಕೇಂದ್ರದಲ್ಲೂ ಒಂದು ತರಬೇತಿ ಅಂದರೆ ವರ್ಷ ಪೂರ್ತಿ ಸರಿಸುಮಾರು ನಮ್ಮಲ್ಲಿ 741 ರೈತ ಸಂಪರ್ಕ ಕೇಂದ್ರಗಳಿದ್ದು. ಪ್ರತಿ ರೈತ ಸಂಪರ್ಕ ಕೇಂದ್ರದ ಮೂಲಕ ರೈತರಿಗೆ ಆಯ್ದ ಪ್ರದೇಶದಲ್ಲಿ ತರಬೇತಿಯನ್ನು ಹಮ್ಮಿಕೊಳ್ತೇವೆ. ತಾವೇ ಆಯ್ಕೆ ಮಾಡ್ತೀರಾ ಅಥವಾ ಇಲ್ಲ, ಇದು ಸುರಕ್ಷಿತ ಕೀಟನಾಶಕ ಬಳಕೆನೆ. ಸಿ ಹೇಗಾಗ್ತಾ ಇದೆ ಅಂತಂದ್ರೆ ಈಗ ನಮ್ಮ ರೈತ ಬಾಂಧವರಲ್ಲಿ ಸುರಕ್ಷಿತ ಕೀಟನಾಶಕಗಳ ಬಳಕೆಯ ಬಗ್ಗೆ ಮಾಹಿತಿಯ ಕೊರತೆ ಕಂಡು ಬಂದಿದೆ ಅನ್ನುವಂಥ ಮನಗಂಡಂತ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದೆ. ಅಂದ್ರೆ ಹೆಚ್ಚು ಹೆಚ್ಚು ರಾಸಾಯನಿಕಗಳನ್ನ ಬಳಕೆ ಮಾಡೋದು ಕಡಿಮೆ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಹೇಗೆ ಸುರಕ್ಷಿತ ಕೀಟನಾಶಕಗಳನ್ನ ನಾವು ಬಳಕೊಳ್ಬೇಕು ಅದನ್ನ ನಾವು ಹೊಂದ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ತರಬೇತಿಯನ್ನು ಕೊಡ್ತೇವೆ. ಇನ್ನೊಂದು ಈಗ ಈ ಸಮಗ್ರ ಪೀಡೆ ನಿರ್ವಹಣೆ ತಗೊಳ್ಳೋಣ. ಹಲೋ. ಹಲೋ, ನಮಸ್ಕಾರ ಸರ್. ನಮಸ್ತೆ, ಹೆಸರು ಹೇಳಿ, ಎಲ್ಲಿಂದ ಸರ್? ನಮ್ದು ಧಾರವಾಡ ಜಿಲ್ಲೆ ಕಲಗಟ್ಟಿ ತಾಲೂಕು ಬೀರವಳ್ಳಿಯಿಂದ ಪಕ್ಕೀರಪ್ಪ ಇಂಗಳಿಗೆ ರೈತ ಸರ. ಕೇಳಿ ಪಕ್ಕೀರಪ್ಪ ಅವರೇ. ಸರ್, ಅದೇ ನಮ್ಮ ಕಬ್ಬಿನ ಬೆಳೆಗೆ ಕಾಡಿಗೆ ರೋಗ ಕಾಣಿಸ್ತದೆ ರೀ, ಇದು ಸುಮಾರು 4 ತಿಂಗಳು ಬೆಳೆ ಇದ್ದಾಗ. ಹ್ಮ್. ಅದು ಅಲ್ಲೇ ಕಾಣಿಸ್ಬಾರ್ದು ಸರ್, ಅದಕ್ಕೆ ಅದನ್ನ ಬರ್ಲಿಕ್ಕೆ ಕಾರಣ ಏನ್ರಿ, ಮತ್ತೆ ಅದ್ರ ಹತೋಟಿ ಕ್ರಮ ಹೇಳಿ ಸರ್. ಹೇಳ್ತೇವೆ. ಹ್ಮ್ ಸರ್. ಸಿ ಕಬ್ಬಿನ ಬೆಳೆಗೆ ಅನಾನಸ್ ರೋಗ ಅಥವಾ ಮತ್ತೆ ಕಾಡಿಗೆ ರೋಗಗಳು ಇವು ಸಾಧಾರಣವಾಗಿ ಕಬ್ಬಿನ ಬೆಳೆಯಲ್ಲಿ ನಿರಂತರವಾಗಿ ಇರಬಹುದು. ಆದರೆ ಇದು ಹೆಚ್ಚು ಹೆಚ್ಚು ಪ್ರದೇಶದಲ್ಲಿ ಬರೋದಿಲ್ಲ. ಆದಾಗ್ಯೂ ಕೂಡ ಇಂಥ ರೋಗ ಬರ್ತಾ ಇದೆ ಅಂತಂದ್ರೆ ಬಹುಶಃ ನೀವು ಬಳಕೆ ಮಾಡ್ತಕ್ಕಂಥ ಬಿತ್ತನೆ ಅಂದ್ರೆ ಕಬ್ಬನ್ನ ನೀವು ಬಿತ್ತನೆಗೆ ಬಳಕೆ ಮಾಡ್ತಿರಲ್ಲ, ಅದರ ಆಯ್ಕೆ ಬಹಳ ಪ್ರಮುಖ. ನೀವು ಮಾಡುವಂತ ನಾಟಿಗೆ ಬಳಕೆ ಮಾಡ್ತಕ್ಕಂಥ ಈ ಕಬ್ಬು ಏನಿದೆ ಅದು ತಳಿ ಒಂದೇ ಅಲ್ಲ, ನೀವು ಆಯ್ಕೆ ಮಾಡಿದಂಥ ತಳಿನಲ್ಲೂ ಕೂಡ ರೋಗ ಇಲ್ಲದೆ ಇರತಕ್ಕಂಥ ಪ್ರದೇಶದಿಂದ ನೀವು ಬಿತ್ತನೆ ಬೀಜವನ್ನ ಬಳಕೆ ಮಾಡ ಬಿತ್ತನೆ ತುಂಡುಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ನೀವು ಬಹುಶಃ ಆ ತುಂಡು ಆಯ್ಕೆ ಮಾಡೋದು ತಪ್ಪಾದ್ರೆ ಖಂಡಿತವಾಗ್ಲೂ ಇಂಥ ಸಮಸ್ಯೆಗಳು ಬರ್ತವೆ. ಇದು ಮೊದಲನೇದು. ಎರಡನೇದು, ನೀವು ಏನು ನಾಟಿ ಮಾಡ್ತೀರಾ ಕಬ್ಬನ್ನ ಭೂಮಿನಲ್ಲಿ, ಅವಾಗ ಕಡ್ಡಾಯವಾಗಿ ಟ್ರೀಟ್ಮೆಂಟ್ ಮಾಡಬೇಕು. ಸೀಡ್ ಟ್ರೀಟ್ಮೆಂಟ್ ಅಂತ ನಾನು ಹೆಂಗೆ ಭತ್ತಕ್ಕೆ ಬೀಜೋಪಚಾರ ಹೇಗೆ ಮಾಡ್ತೀವೋ ಹಾಗೆಯೇ ಕಬ್ಬಿಗೂ ಕೂಡ ಕಬ್ಬಿನ ತುಂಡುಗಳಿಗೂ ಕೂಡ ನಾವು ಬೀಜೋಪಚಾರವನ್ನು ಮಾಡಿ ಬಳಕೆ ಮಾಡಿದ್ರೆ ಇಂಥ ಸಮಸ್ಯೆಯನ್ನು ಪರಿಹಾರ ಕಂಡುಹಿಡ್ಕೋಬೇಕು. ಅಲ್ಲ, ಕ್ಲೋರೋಪೈರಿಪಾಸು ಬರುವಂಥದ್ದು ಸಾಧಾರಣವಾಗಿ ಈ ಏನಾದರೂ ಹುಳುಗಳು ಬಾಧೆ ಇದ್ರೆ ಅಂಥದ್ದಕ್ಕೆ ಮಾತ್ರ ಸಮಸ್ಯೆ ಬರ್ತದೆ. ರೋಗಕ್ಕೆ ಬೇರೆ ಇನ್ನೊಂದು ಔಷಧಿ ಇರ್ತದೆ, ಕಾರ್ಬೋಫ್ಯೂರಾನ್ ಇಂಥದನ್ನ ಬಳಕೆ ಮಾಡಬೇಕಾಗತ್ತೆ. ಅಲ್ಲ, ಕಾರ್ಬೋಫ್ಯೂರಾನ್ ಅಲ್ಲ, ದಯವಿಟ್ಟು

ಹಲೋ ಕೃಷಿರಂಗ, ಇದುವರೆಗೆ ಮೂಡಿ ಬಂತು ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಇದುವರೆಗೆ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ ವಿಷಯವಾಗಿ ಉತ್ತರಿಸಿದವರು ಶ್ರೀ ಕೆಂಪೇಗೌಡ, ಜಂಟಿ ಕೃಷಿ ನಿರ್ದೇಶಕರು ರಸಗೊಬ್ಬರ ಮತ್ತು ಸಸ್ಯ ಸಂರಕ್ಷಣೆ. ಹಲೋ ಆಕಾಶವಾಣಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ಚಗೌಡ, ಸಹಕಾರ ಸುಧಾರಾಣಿ ಟಿ ಮತ್ತು ರಾಜಲಕ್ಷ್ಮಿ ಜಿ. ಶ್ರೋತೃಗಳೇ, ಇದು ಆಕಾಶವಾಣಿಯ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯವಾಗಿದೆ 7:20. ರೈತ ಬಾಂಧವರೇ, ಈಗ ಕೃಷಿ ರಂಗ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ನೀವು ಯಾವಾಗಾದರೂ ಯೋಚಿಸಿದ್ದೀರಾ, ನೀವು ನಿಮ್ಮ ಹತ್ತಿಯ ಮೌಲ್ಯವನ್ನು ಹೇಗೆ ಹೆಚ್ಚಿಸಬಹುದೆಂದು? ಕಸ್ತೂರಿ ಕಾಟನ್ಯೊಂದಿಗೆ ಇದು ಭಾರತದ ಹತ್ತಿಯ ಹೊಸ ಗುರುತಾಗಿದೆ. ಕಸ್ತೂರಿಯ ಮಾನದಂಡಗಳನ್ನು ಅಳವಡಿಸಿಕೊಳ್ಳಿ, ಹತ್ತಿಯ ಬೆಲೆಯನ್ನು ಹೆಚ್ಚಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturikotton.com ಭೇಟಿ ನೀಡಿ. ರೈತ ಬಾಂಧವರೇ, ಸಿಂಪಡಣೆ 1, ಉಪಯೋಗ 2. ನ್ಯಾನೋ ರಸಗೊಬ್ಬರಗಳನ್ನು ನೀರಿನಲ್ಲಿ ಕರಗುವ ಶಿಲೀಂಧ್ರನಾಶಕ ಸಾಗರಿಕ ಕೀಟನಾಶಕಗಳ ಜೊತೆ ಮಿಶ್ರಣ ಮಾಡಿ ಸಿಂಪಡಿಸಿ. ರೀ ಗೀತಾ, ಗ್ಯಾಸ್ ಬುಕ್ ಮಾಡೋದು ಮರ್ತೆ ಹೋಯ್ತು. ತಿಂಗಳ ಕೊನೆ ಭಾನುವಾರ ಬೇರೆ, ಏನ್ ಮಾಡೋದ್ರಿ, ಮನೇಲಿ ಗ್ಯಾಸ್ ಇಲ್ಲ. ಅಯ್ಯೋ, ನಿಮ್ ಗೊತ್ತಿಲ್ವಾ, ಲಿಟಲ್ ಗ್ಯಾಸ್ ನಲ್ಲಿ 2 kg ಸಿಲಿಂಡರ್ ವಾರದ 7 ಸಿಗುತ್ತೆ. ಭಾನುವಾರನೂ ಸಿಗುತ್ತಾ? ಸಿಗುತ್ತೆ. ರಜಾ ದಿನ ಸಿಗುತ್ತೆ. ಹಬ್ಬದ ದಿನ ಸಿಗುತ್ತೆ. ನಾನಂತೂ ಬುಕ್ ಮಾಡೋದನ್ನೇ ನಿಲ್ಸಿದೀನಿ, ಬುಕಿಂಗ್ ಮಾಡಲ್ಲ, ಡೆಲಿವರಿ ಹುಡುಗನ್ಗೂ ವೇಟ್ ಮಾಡಲ್ಲ. ಅಯ್ಯೋ, ತಿಂಗಳ ಕೊನೆ ಸಂಬಳನೂ ಆಗಿಲ್ವಲ್ರಿ. 2 kg ಸಿಲಿಂಡರ್ ಇದೆಯಲ್ಲ. 2 kg? ಹೌದು, 2 kg ಸಿಲಿಂಡರ್ ತರಕಾರಿ ತಂದ ಹಾಗೆ ತರಬಹುದು. ಹೌದಾ, ಸದ್ಯ 2 kg ಸಿಲಿಂಡರ್ ಸಿಗ್ತಲ್ಲ. ಗೀತಾ, ಗೌರಿ ಗಣೇಶ ಹಬ್ಬ ಪ್ರಯುಕ್ತ ವಿಶೇಷ ರಿಯಾಯಿತಿ ಕೂಡ ಇದೆ, ಗೊತ್ತಿಲ್ವಾ ನಿಮ್ಗೆ? ಈಗ ಲಿಟಲ್ ಗ್ಯಾಸ್ ನಲ್ಲಿ ಡ್ರಾಪ್ ಇನ್ ಪಿಕ್ಅಪ್, ಹೊಸ ಗಾಲಿ, ಹೊಸ ಬೆಲಕು. ಲಿಟಲ್ ಗ್ಯಾಸ್ ಗವರ್ಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು. ಬಾನುಲಿ ಬೇಸಾಯ, ದಣಿವರಿಯದ ಕೃಷಿಗೆ ನಮ್ಮ ಸಹಾಯ. ಕೃಷಿಕರು ಬೇಸಾಯ ಖರ್ಚನ್ನು ಕಡಿಮೆ ಮಾಡಿ ಹೆಚ್ಚು ಉತ್ಪನ್ನವನ್ನು ಪಡೆಯುವತ್ತ ಆಲೋಚನೆ ಮಾಡ್ತಾ ಇದ್ದಾರೆ. ಸಹಜ ಕೃಷಿ ಮಾಡಿ ಉಳುಮೆ ಇಲ್ಲದೆ ಕಡಿಮೆ ಖರ್ಚಿನಲ್ಲಿ ಹೇಗೆ ಉತ್ಪನ್ನವನ್ನು ಹೆಚ್ಚಿಸಿಕೊಳ್ಳಬೇಕು ಎನ್ನುವುದರ ಕುರಿತು ತಿಳಿಸಿಕೊಡುತ್ತಿದ್ದಾರೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯ ಸಹಜ ಕೃಷಿಕ ಶಿವನಂಜಯ್ಯ ಬಾಳೆಕಾಯಿ. ಶಿವರಂಜಯ ಬಾಳೆಕಾಯಿ ಅಂತ. ನನ್ನ ಊರು ಜಯಚಾಮರಾಜಪುರ, ಚಿಕ್ಕನಾಯಕನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ. ನಾನು ಮೂಲತಃ ಒಬ್ಬ ಪ್ರೊಫೆಸರು, ಪ್ರಿನ್ಸಿಪಲಾಗಿ ರಿಟೈರ್ ಆಗಿದ್ದೇನೆ. ಈಗ ಅಲ್ಲೇ ಹಳ್ಳಿನಲ್ಲೇ ಇದ್ದೇನೆ ವಾಸ. ನಂದು ಪ್ರವೃತ್ತಿ ಕೃಷಿ. ಕೃಷಿ ಒಂದು ಅರ್ಥದಲ್ಲಿ ನನ್ನ ಚಿಂತನೆ, ಅದು ನನ್ನ ಬದುಕು, ಅದರಲ್ಲಿಯೂ ಪರಿಸರ ಪೂರಕವಾದ ಕೃಷಿ. ಈಗ ಹೀಗೆ 45 ವರ್ಷಗಳಿಂದ ನಾನು ಫುಕುವೋಕ ಮಾದರಿ, ಅಂದರೆ ಅದೇ ವ್ಯವಸ್ಥೆ ಅಲ್ಲ, ಅದನ್ನು ಮಾಡಿಫೈ ಮಾಡಿಕೊಂಡು ಸಹಜ ಕೃಷಿಯನ್ನು ಮಾಡ್ತಿದ್ದೇನೆ. ಈಗಾಗಲೇ ನನ್ನ ಕೃಷಿಗೆ 45 ವರ್ಷಗಳು ಸಂದಿವೆ. ನಾವೆಲ್ಲ ರೈತರು ಬಹಳ ಮುಖ್ಯವಾಗಿ ಕೃಷಿ ಮಾಡೋದಕ್ಕೆ ಬಹಳ ತಿಣುಕಾಡಿ ಕೃಷಿಯನ್ನು ಮಾಡ್ತಿದ್ದೇವೆ, ತುಂಬ ಶ್ರಮವನ್ನು ವಹಿಸ್ತೇವೆ, ಅದಕ್ಕಾಗಿ ಭಾರಿ ಹಣವನ್ನು ಹೂಡ್ತೇವೆ. ಹೀಗೆ ತುಂಬ ಕಷ್ಟ ಬಿದ್ದು ಕೃಷಿಯನ್ನು ನಾವೆಲ್ಲ ಮಾಡ್ತಿದ್ದೇವೆ. ಒಂದು ಕೃಷಿ ಹೊರೆ, ಈಗ ನಿಜವಾಗಿ ಇನ್ನೊಂದು ಅರ್ಥದಲ್ಲಿ ಅದೊಂದು ಹೊರೆಯಾದ ಕೆಲಸ. ಹಾಗಾಗಿ ಫುಕುವೋಕರ ಚಿಂತನೆ ಏನು ಅಂತ ಹೇಳಿದ್ರೆ, ಕೃಷಿಯನ್ನು ಸರಳವಾಗಿ ಆಟ ಆಡಿಕೊಂಡು ಸಂತೋಷದಿಂದ ಮಾಡೋದಕ್ಕೆ ಸಾಧ್ಯ ಇದೆಯೇ ಅನ್ನೋದು ಅವರ ಪ್ರಯೋಗದ ಮುಖ್ಯ ಉದ್ದೇಶ. ಅದು ಈ ಸಹಜ ಕೃಷಿನಲ್ಲಿ ಖಂಡಿತ ಇದೆ. ಆಟ ಆಡ್ಕೊಳ್ತಾ ನಿಸರ್ಗದ ಸಂಪನ್ಮೂಲಗಳೇನಿವೆ, ಅದು ಬೆಳಕು, ಮಣ್ಣು, ನೀರು, ಇವುಗಳನ್ನು ಪರಿಪೂರ್ಣವಾಗಿ ದುಡಿಸ್ಕೊಳ್ಳುವಂಥ ಕೃಷಿ ಅದು. ಈ ಕೃಷಿಯನ್ನು ಮಾಡಿಕೊಳ್ಳುತ್ತಲೇ ಹಣವೂ ಬರಬೇಕು ಅದ್ರ ಜೊತೆಗೆ. ನಾನು ಯಾವುದನ್ನು ನಂಬೋನು ಅಂತಂದರೆ, ಯಾರು ಆದರ್ಶಕ್ಕಾಗಿ ಕೃಷಿ ಮಾಡಲಿಕ್ಕೆ ಆಗೋಲ್ಲ. ಇವತ್ತು ಉಳುಮೆಯನ್ನು ಮಾಡಬೇಡಿ, ಆಗ ನಿಮಗೆ ಬೇಕಾದಷ್ಟು ಜಾಗ ಸಿಕ್ಕತ್ತೆ. ನಿಮ್ಮ ಇರುವ ಭೂಮಿನಲ್ಲೇ ಪ್ರತಿ ಅಂಗುಲದ ಭೂಮಿ ನಿಮಗೆ ಬೆಳೆ ಬೆಳೆಯಲಿಕ್ಕೆ ಅಲ್ಲಿ ಸಿಗ್ತದೆ ಅನ್ನೋದು ಒಂದು. ಆಗ ಏನು ಮಾಡ್ಬೋದು ಅಂದರೆ, ಮಿಶ್ರ ಬೆಳೆಗಳನ್ನು ಬೆಳ್ಕೊಳ್ಬೋದು. ಒಂದು ಪುಟ್ಟ ತಾಕಿನಲ್ಲಿ ಹತ್ತಾರು ಬೆಳೆಗಳಿದ್ರೆ ಎಲ್ಲವುಗಳಿಂದಲೂ ಆದಾಯವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಆಗುತ್ತೆ. ಒಂದು ಜೀವ ವೈವಿಧ್ಯ ಸೃಷ್ಟಿಯಾಗುತ್ತೆ, ಒಂದು ಜೀವಂತ ಮಣ್ಣು ಅಲ್ಲಿ ಸೃಷ್ಟಿಯಾಗುತ್ತೆ ನೀವು ಹಾಗೆ ಮಾಡಿದ ತಕ್ಷಣ. ಮತ್ತೆ ನಿಸರ್ಗಕ್ಕೆ ಹತ್ತಿರವಾಗಿರುತ್ತೆ ಈ ಕೃಷಿ, ಜೀವಪರವಾದ ಕೃಷಿ ಬಹಳ ಮುಖ್ಯವಾಗಿ. ಈಗ ಅಲ್ಲಿ ಜೀವಪರ ಅಂದ್ರೆ ಅರ್ಥ ಏನಂದ್ರೆ, ನಾವು ಅಲ್ಲಿ ಕೃಷಿಯನ್ನು ಮಾಡತಕ್ಕಂಥ ಒಬ್ಬ ಕೃಷಿಕ ಬರೀ ಅವನಿಗಾಗಿ ಕೃಷಿಯನ್ನು ಮಾಡೋದಿಲ್ಲ, ಇಡೀ ಜೀವ ಸಂಕುಲಕ್ಕೆ ಮಾಡ್ತಾನೆ. ಎಲ್ಲವನ್ನ ಒಳಗೊಳ್ಳುವ ಕೃಷಿ ಅದಾಗಿರಬೇಕು, ಅದೊಂದು ಬಹುತ್ವದ ಕೃಷಿ. ಸೊ ಎಲ್ಲ ಬೆಳೆಗಳನ್ನು ಸಂಯೋಜನೆ ಮಾಡ್ತಾ ಅಲ್ಲಿರುವ ಏನು ಆ ಪ್ರದೇಶದಲ್ಲಿ ಬೀಳುವ ಪ್ರತಿ ಮಳೆ ನೀರಿನ ಹನಿಯನ್ನು ದುಡಿಸ್ಕೊಳ್ಬೇಕು, ಮತ್ತೆ ಅಲ್ಲಿ ಬೀಳ್ತಾ ಇರತಕ್ಕಂಥ ಪ್ರತಿ ಸೂರ್ಯ ರಶ್ಮಿಯನ್ನು ದುಡಿಸ್ಕೊಳ್ಬೇಕು. ಕೃಷಿ ಮೂಲಭೂತವಾಗಿ ನನ್ನ ಅರ್ಥದಲ್ಲಿ ಸೂರ್ಯ ಶಕ್ತಿಯನ್ನ, ಸೌರ ಶಕ್ತಿಯನ್ನ ಕಾಳಾಗಿ ಪರಿವರ್ತಿಸುವ ಕ್ರಿಯೆ ಅದು. ಕೃಷಿ ಅನ್ನೋದು ಬರೀ ಮಣ್ಣಿನಲ್ಲಿ ನಡೆಯೋ ಕ್ರಿಯೆ ಅಲ್ಲ, ಕೃಷಿಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಬೆಳಕು. ಈ ಬೆಳಕನ್ನ ಕಾಳಾಗಿಸುವ ಒಂದು ಕ್ರಿಯೆನೆ, ಪ್ರಕ್ರಿಯೆನೆ ನಿಜವಾದ ಕೃಷಿ. ಅಂದ್ರೆ ಹೀಗೆಲ್ಲ ಮಾಡಿದಾಗ, ಇವೆಲ್ಲವನ್ನ ದುಡಿಸ್ಕೊಂಡಾಗ ಅದ್ಭುತವಾದ ಒಂದು ಜೈವಿಕ ಸಮತೋಲನವನ್ನ ನಾವಲ್ಲಿ ಸೃಷ್ಟಿ ಮಾಡಬಹುದು, ಮಣ್ಣನ್ನ ಜೀವಂತವಾಗಿ ಇಡಬಹುದು. ಆಗ ತನ್ಪಾಡಿಗೆ ತಾನು ಹಣ ಬಂದು ಸುರಿತದೆ. ಹಾಗೇನೆ ಇದು ಮರಾಧಾರಿತ ಕೃಷಿ ಆಗ್ಬೇಕು ಅನ್ನೋದು ನನ್ನ ಇನ್ನೊಂದು ಕಾನ್ಸೆಪ್ಟ್. ಕೃಷಿ ಎಲ್ಲಾದರೂ ನಡೀಲಿ, ಅದು ಮರಾಧಾರಿತ ಕೃಷಿ ಆಗಿರ್ಬೇಕು. ಇವತ್ತು ನೋಡಿಗ ಪಶ್ಚಿಮ ಘಟ್ಟಗಳಲ್ಲಿ ಮಾತ್ರ ಕಾಡಿದ್ದರೆ ಸಾಕು, ಅದು ನಮಗೆಲ್ಲ ಮಳೆ ಬರ್ತದೆ, ನಮಗೆಲ್ಲರಿಗೂ ಗೊತ್ತು ಇವತ್ತು ಮಳೆ ಅಥವಾ ಹವಾಮಾನದಲ್ಲಿ ಬದಲಾವಣೆ ಆಗಿರತಕ್ಕಂಥದ್ದು ಕಾಡು ಇಲ್ಲದೆ ಇರೋದಕ್ಕೆ, ಕಾಡಿನ ನಾಶ ಆಗಿದೆ ಅನ್ನೋದು ಒಂದು. ಹಾಗಂತ ಬರೀ ಪಶ್ಚಿಮ ಘಟ್ಟಗಳಲ್ಲಷ್ಟೇ ಕಾಡಿದ್ರೆ ಎಲ್ಲ ಕಡೆಗೆ ಮಳೆ ಆಗ್ತದೆಯೇ ಅನ್ನೋ ಪ್ರಶ್ನೆಯೂ ಕೂಡ ಬರ್ತದೆ. ಖಂಡಿತ ಹಾಗಾಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಒಂದು ಏನು ಹೇಳ್ತಾ ಇದ್ದೇನೆ ಅಂತಂದರೆ, ನಾವು ಎಲ್ಲ ಪ್ರದೇಶದಲ್ಲಿ ಪ್ರತಿ ರೈತ ಒಂದು ಎಕರೆ ಜಮೀನಿದ್ರೆ ಅದರಲ್ಲಿ ಕನಿಷ್ಠ ಪಕ್ಷ ಒಂದು ಅಥವಾ ಎರಡು ಕುಂಟೆಯಲ್ಲಾದರೂ ಕಾಡು ಮರಗಳನ್ನು ಬೆಳಿಬೇಕು. ಹೀಗೆ ಕಾಡು ಮರಗಳನ್ನು ಬೆಳೆಯುವಾಗ ಹಣ ಬರುವ ಬೆಳೆಗಳ ಜೊತೆಗೆ, ಮರಗಳ ಜೊತೆಗೆ, ಅದು ತೇಗ ಅಥವಾ ಬೀಟೆ ಈ ಥರದ ಮರಗಳ ಜೊತೆಗೆ ಅಲ್ಲಿಯ ಲೋಕಲ್ ತಳಿಗಳು ಮತ್ತು ಹಕ್ಕಿ ಪಕ್ಷಿಗಳಿಗೆ ಹಣ್ಣು ಸಿಗತಕ್ಕಂಥ ಮರಗಳನ್ನು ಆ ದೃಷ್ಟಿಯನ್ನು ಇಟ್ಟುಕೊಂಡು, ಅಂದರೆ ಹಕ್ಕಿ ಪಕ್ಷಿಗಳನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ಆ ಬಗೆಯ ಕೃಷಿಯನ್ನು ನಾವು ಮಾಡಬೇಕು. ಆಗೇನಾಗುತ್ತೆ ಅಂತಂದರೆ ಇಡೀ ಪ್ರದೇಶದಲ್ಲಿ ಎಲ್ಲ ಪ್ರದೇಶಗಳಿಗೆ ಗಿಡ ಮರಗಳು ಇದ್ದರೆ ಖಂಡಿತ ಅದು ಒಂದು ಸಣ್ಣ ಪುಟ್ಟ ಕಾಡಾಗುತ್ತದೆ, ತಾನೇ ತಾನಾಗಿ ಮಳೆ ಬರ್ತದೆ, ಮತ್ತು ನಾವೊಂದಷ್ಟು ಕ್ಲೈಮೇಟ್ ಚೇಂಜನ್ನು ಎದುರಿಸೋದಕ್ಕೂ ಕೂಡ ಸಾಧ್ಯ ಆಗ್ತದೆ. ಭೂಮಿಗೆ ಇವತ್ತು ಜ್ವರ ಬಂದ್ಬಿಟ್ಟಿದೆ, ಈ ಜ್ವರದ ತಾಪಮಾನವನ್ನು ತಗ್ಗಿಸ್ಬೇಕು ಅಂದರೆ ನಾವು ಈ ಬಗೆಯ ಕೃಷಿ ಕಡೆಗೆ ಹೋಗಬೇಕು. ಬಹಳ ಮುಖ್ಯವಾಗಿ ಸಜ್ಜ ಕೃಷಿ ಅನ್ನೋದು ಸರಳವಾಗಿ ಒಂದು ಮಾಡುವ ಕೃಷಿ, ಇಡೀ ಜೀವ ಸಂಕುಲವನ್ನು ತನ್ನ ಒಡಿನಲ್ಲಿ ಇಟ್ಟುಕೊಂಡು ಸಾಕುವಂಥ ಒಂದು ಕೃಷಿ, ಸ್ವಾರ್ಥದ ಕೃಷಿ ಅಲ್ಲ ಅದು, ಎಲ್ಲವನ್ನ ಒಳಗೊಳ್ಳುವ ಕೃಷಿ ಅಂತಕ್ಕಂಥದ್ದು. ಈ ಕೃಷಿ ಅನ್ನೋದು ನನಗೆ ಮುಗಿದೋಗುವಂಥ ಒಂದು ಕ್ರಿಯೆ ಅಲ್ಲ, ಅದು ಒಂದು ಆಹಾರ ಬೆಳೆಯುವ ಒಂದು ಮೂಲ ಧಾತು ಅದು. ಹೀಗಾಗಿ ಪ್ರಾಣಿ ಮನುಷ್ಯ ಎಲ್ಲಿವರೆಗೆ ಇರ್ತಾನೆ ಅಲ್ಲಿವರೆಗೆ ಅವನು ಬದುಕಲಿಕ್ಕೆ ಆಹಾರದ ಅಗತ್ಯ ಖಂಡಿತ ಇದೆ, ಅಲ್ಲಿವರೆಗೆ ಕೃಷಿ ನಡೀಬೇಕಾಗ್ತದೆ. ಇವತ್ತೆಲ್ಲ ನಾಶ ಮಾಡಿಬಿಟ್ಟಿದ್ದೇವೆ, ಇವತ್ತು ನಮ್ಮ ಮಣ್ಣು ನಾಶ ಆಗಿದೆ, ಇವತ್ತು ನೀರು ನಾಶ ಆಗಿದೆ, ಹವಾಮಾನ ಬದಲಾಗೋಗಿದೆ, ಎಲ್ಲವನ್ನ ನಾಶ ಮಾಡ್ತಾ ಕೃಷಿಯನ್ನು ಮಾಡ್ತಿದ್ದೇವೆ. ಈ ಕೃಷಿಯಿಂದ ಇನ್ನು ಮೇಲೆ ಬದುಕೋದಕ್ಕೆ ಸಾಧ್ಯ ಇಲ್ಲ, ಕೃಷಿಗೆ ಖಂಡಿತ ಭವಿಷ್ಯ ಇದೆ. ಅದು ಯಾಕೆ ಅಂತಂದರೆ ಅನ್ನ ನೀಡುವ ಜಾಗ ಅದು. ಇವತ್ತು ನಮ್ಮ ಹೊಲಗಳು ಅಂದರೆ ಗದ್ದೆಗಳು ಅಂದರೆ ಅವು ಊಟದ ತಟ್ಟೆಗಳು ಅವು, ಹಾಗಾಗಿ ಅವುಗಳನ್ನು ರಕ್ಷಣೆ ಮಾಡತಕ್ಕಂಥದ್ದು ಬಹಳ ಮುಖ್ಯ. ಅದು ಎಲ್ಲಿ ಸಾಧ್ಯ ಆಗುತ್ತೆ ಅಂದರೆ ಅದು ಸಾವಯವ ಕೃಷಿಯ ಕಡೆಗೆ ನಾವು ನಡೆದಾಗ, ಮತ್ತು ಸಹಜ ಕೃಷಿಯ ಕಡೆಗೆ ನಡೆ ಎಲ್ಲೆಲ್ಲಿ ಸಾಧ್ಯವೋ. ಹಾಗಾಗಿ ನಮಗೊಂದಷ್ಟು ಅಲ್ಲಿ ಏನೋ ಪ್ರಾಣಿಗಳು ಬೇಕಾಗ್ತದೆ, ಬೇಕಾದಷ್ಟು ವೇಸ್ಟ್ ಇದೆ, ಆರ್ಗ್ಯಾನಿಕ್ ವೇಸ್ಟ್ ಬೇಕಾದಷ್ಟಿದೆ, ಅದನ್ನು ಪರಿವರ್ತನೆ ಮಾಡಿ ಗೊಬ್ಬರಗಳನ್ನು ಮಾಡಿಕೊಳ್ಳೋದನ್ನು ತಂತ್ರಜ್ಞಾನ ಇವತ್ತು ಇವೆ, ಅವುಗಳನ್ನು ದುಡಿಸ್ಕೊಳ್ಬೇಕಷ್ಟೇ ನಾವೆಲ್ಲ ಇಂಥವುಗಳನ್ನು ಮಾಡಿಕೊಳ್ತೀವಿ. ಇವತ್ತು ನೋಡಿ ಅಲ್ಲಿ ಪಂಜಾಬ್ನಲ್ಲಿ ಬೆಂಕಿ ಹಾಕಿ ಸುಡ್ತಾರೆ, ಆ ಹುಲ್ಲನ್ನು ಗೊಬ್ಬರವನ್ನಾಗಿ ಪರಿವರ್ತಿಸಬಹುದು. ಇಲ್ಲಿಯೂ ಕೂಡ ಬೇಕಾದಷ್ಟು ಸಿಕ್ಕುವ ಸಾವಯವ ವಸ್ತುವನ್ನು ಅದ್ಭುತವಾದ ಗೊಬ್ಬರಗಳನ್ನಾಗಿ ಪರಿವರ್ತನೆ ಮಾಡಿಕೊಳ್ತಾ ಅದನ್ನು ಬಳಸ್ಕೊಳ್ತಾ ಅದ್ಭುತವಾದ ಕೃಷಿಯನ್ನು ಮಾಡಿಕೊಳ್ಬೋದು. ಮತ್ತು ನಾವೇನು ಮಾಡ್ತಿದ್ವಿ ಇನ್ನೊಂದು ನಮ್ಮ ತೊಂದರೆ ಅಂತ ಹೇಳಿದ್ರೆ, ಇವತ್ತು ಆಧುನಿಕ ಕೃಷಿ ಏನಿದೆ ಅದು ಏಕ ಬೆಳೆಯನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಎಲ್ಲೋದ್ರೂ ಭತ್ತ, ಎಲ್ಲೋದ್ರೂ ರಾಗಿ, ಎಲ್ಲೋದ್ರೂ ಅಡಿಕೆ, ಎಲ್ಲೋದ್ರೂ ತೆಂಗು, ಹೀಗಾಗ್ಬಿಟ್ಟಿದೆ. ಪ್ರಕೃತಿ ಹಾಗಿಲ್ಲ. ನಿಸರ್ಗ ಹೇಗಿದೆ, ನಾವು ಯಾವಾಗ ಕೃಷಿ ಉಳ್ಕೊಳ್ತದೆ ಅಂದ್ರೆ ನಾವು ನಿಸರ್ಗದ ಹತ್ತಿರಕ್ಕೆ ಹೋಗಿ ಕೃಷಿಯನ್ನು ಮಾಡಿಕೊಂಡಾಗ ಮಾತ್ರ ಇರ್ತದೆ. ಹಾಗಾಗಿ ನಾವು ಬಹುಬೆಳೆಗಳ ಒಂದು ತಾಣ ಅಂತ ಹೇಳಿದ್ರೆ ಅದು ನಿಸರ್ಗಕ್ಕೆ ಹತ್ತಿರವಾಗುವ ತಾಣ, ಆಗ ಮಾತ್ರ ಅದು ತಾಳಿಕೆ ಬಾಳಿಕೆ ಕೃಷಿಯಾಗುತ್ತದೆ. ನಮ್ಮ ಮುಂದಿನ ಜನಾಂಗಕ್ಕೂ ಕೂಡ ಅದ್ಭುತವಾದ ಒಂದು ಬದುಕನ್ನ ಕಟ್ಟಿಕೊಡೋದು. ಕೃಷಿ ಅಂದ್ರೆ ಅದೊಂದು ಬದುಕು, ಕೃಷಿ ಅಂದ್ರೆ ಅದೊಂದು ನೀರು, ಕೃಷಿ ಅಂದ್ರೆ ಅದೊಂದು ಆಕಾಶ. ಬರೀ ಕೃಷಿ ಅಂದ್ರೆ ಅದೇನು ಬರೀ ಕಾಳು ಬೆಳೆದು ಮನೆಗೆ ಹೋಗುವಂತ ಕ್ರಿಯೆ ಅಲ್ಲ. ಕೃಷಿ ಅಂದ್ರೆ ಸರ್ವಸ್ವ, ಅದು ವ್ಯಕ್ತಿಯ ಅಸ್ತಿತ್ವ. ಒಂದು ಜೇನುನೊಣ ಇವತ್ತು ಮಾಯ ಆದರೆ ನಾಲ್ಕೇ ದಿವಸದಲ್ಲಿ ಮನುಷ್ಯ ಮಾಯ ಆಗ್ಬಿಡ್ತಾನೆ ಭೂಮಿಯಿಂದ ಅಂಥೇಳಿ ಐನ್ಸ್ಟೀನ್ ಅಂತ ಒಬ್ಬ ಮಹಾವಿಜ್ಞಾನಿ ಹೇಳ್ತಾನೆ. ಹೀಗಾಗಿ ಬದುಕು ಅಂತನ್ನು ಕಟ್ಕೊಳ್ಳೋದು ಅಂತಂದರೆ ಅದ್ಭುತವಾದ ನಿಸರ್ಗಕ್ಕೆ ಹತ್ತಿರವಾದ ಕೃಷಿಯನ್ನು ಮಾಡಿಕೊಳ್ಳೋದು. ಬರೀ ಕಬ್ಬು ಮತ್ತು ಭತ್ತಗಳಿಗೆ ಗಂಟು ಹಾಕ್ಕೊಳ್ಳೋದಲ್ಲೇ ಈ ಪ್ರದೇಶದ ನೆಲ ಏನಿದೆ ಅದರ ಮೂರನೇ ಒಂದು ಭಾಗದಷ್ಟರಲ್ಲಿ ನಾವು ಕಾಡು ಮರಗಳನ್ನು ಅಥವಾ ಹಣ್ಣಿನ ಬೆಳೆಗಳನ್ನು ಈ ರೀತಿ ತೋಟಗಾರಿಕೆ ಬೆಳೆಗಳನ್ನು ನಾವಿಲ್ಲಿ ಮಾಡಿಕೊಳ್ಬೇಕು. ಆಗ ಮಾತ್ರ ಎರಡೂ ಉಳ್ಕೊಳ್ತದೆ, ಇಲ್ಲಿಯ ಮಣ್ಣು ಉಳ್ಕೊಳ್ತದೆ, ಇಲ್ಲಿಯ ನೀರು ಕೂಡ ಉಳ್ಕೊಳ್ತದೆ.